ಹಾಗಾಗಿ ಅದಕ್ಕೆ ಹೆದರಿಕೆ ಆಗ್ತದೆ. ಇನ್ನೊಂದು ಶಬ್ದ ಇದೆಲ್ಲ ಆದ ಕಾರಣ ಮಂಗ ಓಡ್ತದೆ. ಇದರ ಬಗ್ಗೆ ನಾವು ಕೃಷಿಕರಲ್ಲಿ ಹೇಳಿದರೆ ಅವರು ಏನು ಹೇಳ್ತಾರೆ ಅಂತ ಹೇಳಿ, ಇಲ್ಲ ಆಗುದಿಲ್ಲ, ಹಾಗೇನು ಆಗುದಿಲ್ಲ. ಆದರೆ ಅವರು ಪಟಾಕಿಗೆ ಒಂದು 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹಾಗೆ ಮಾಡಿದರೆ ಆಗುದಿಲ್ಲ. ಒಮ್ಮೆ ಅದರ ಬಾಧೆಯನ್ನು ನಿವಾರಣೆ ಮಾಡಬೇಕು ಅಂತಾದರೆ ನಾವು 1000 ಗಟ್ಟಲೆ ರೂಪಾಯಿ ಹಣವನ್ನು ಪಟಾಕಿಗೆ ಖರ್ಚು ಮಾಡಬೇಕು. ಒಮ್ಮೆ ಅದು ನಮ್ಮ ಭೂಮಿಯಿಂದ ಬಿಟ್ಟು ಹೋಯಿತು ಅಂತಾದರೆ ಮತ್ತೆ ಯಾವತ್ತಾದರೂ ಒಮ್ಮೆ ಬರುವಾಗ ನಾವು 15 ದಿವಸಕ್ಕೊಮ್ಮೆ ಪಟಾಕಿ ಹೊಟ್ಟಿಸಿ ಸಾಕಾಗ್ತದೆ. ಒಮ್ಮೆ ನಮ್ಮ ಭೂಮಿಯಿಂದ ಅದನ್ನು ಹೊರಗೆ ಓಡಿಸಬೇಕು ಅಂತಾದರೆ ಒಮ್ಮೆ ನಾವು ಖರ್ಚಿನ ಬಗ್ಗೆ ಲೆಕ್ಕಾಚಾರ ಮಾಡದೆ ಪಟಾಕಿಗೆ ಹಣವನ್ನು ಸುರಿಬೇಕಾಗ್ತದೆ. ಅದು ಸರಿ. ನೀವು ಹಿಂದೆ ನೀವೊಬ್ಬರು ಪ್ರಾಣಿಶಾಸ್ತ್ರದ ಒಬ್ಬ ಸ್ಟೂಡೆಂಟ್ ಆಗಿದ್ದಾಗ ವೆಸ್ಟರ್ನ್ ಘಾಟ್ಗಳು ಅಥವಾ ನಮ್ಮ ಪಶ್ಚಿಮ ಘಟ್ಟದ ಬಯೋಡೈವರ್ಸಿಟಿ ಜೀವವೈವಿಧ್ಯದ ಬಗ್ಗೆ ಕೂಡ ನೀವು ಸಂಶೋಧನೆಯನ್ನು ಮಾಡಿದವರು. ಮುಖ್ಯವಾಗಿ ಜೀವವೈವಿಧ್ಯ ಅನ್ನುವಂಥದ್ದು ಪಶ್ಚಿಮ ಘಟ್ಟದಲ್ಲಿ ಯಾವ ರೀತಿ ಇತ್ತು ಮತ್ತು ಜೀವವೈವಿಧ್ಯದ ಮುಖ್ಯ ಅಗತ್ಯ ಈಗ ನಮ್ಮ ಕೃಷಿಯ ಸಂದರ್ಭದಲ್ಲಿ ಯಾಕೆ? ಪಶ್ಚಿಮ ಘಟ್ಟದಲ್ಲಿ ಜೀವವೈವಿಧ್ಯ ಅಂತ ಹೇಳುವಂತಹದ್ದು ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚಾಗಿರುವಂತಹದ್ದು. ಈ ಜೀವವೈವಿಧ್ಯ ಅಂತ ಹೇಳುವಂತಹದ್ದು ಪ್ರಕೃತಿಯದ್ದೇ ಒಂದು ಕೊಡುಗೆ, ಪ್ರಕೃತಿಯದ್ದೇ ಸೃಷ್ಟಿ. ಅದು ಸೃಷ್ಟಿಯಲ್ಲಿ ಇರುವಂತಹ ವಿಚಾರ. ಸೃಷ್ಟಿಯಲ್ಲಿ ಇರುವಂತಹ ವಿಚಾರವನ್ನ ಬದಲಿಸುವಂತಹ ಹಕ್ಕು ನಮಗಿಲ್ಲ. ಒಂದು ವೇಳೆ ಬದಲಿಸಿದ್ರೆ ಅದಕ್ಕೆ ತಕ್ಕುದಾದಂತಹ ಶಿಕ್ಷೆಯನ್ನು ನಾವು ಅನುಭವಿಸಬೇಕಾಗ್ತದೆ. ಸಸ್ಯಗಳಲ್ಲಿ ಇರ್ಬೋದು, ಪ್ರಾಣಿಗಳಲ್ಲಿ ಇರ್ಬೋದು, ಹಾವುಗಳಲ್ಲಿ ಇರ್ಬೋದು, ಅಥವಾ ಯಾವುದೇ ಜಂತುಗಳಲ್ಲಿ ಇರ್ಬೋದು, ವೈವಿಧ್ಯತೆ ಅಂತ ಹೇಳುವಂತಹದ್ದು ನಮ್ಮ ಒಟ್ಟು ಸೃಷ್ಟಿ ಪರಿಸರ ಅದು ಸರಿಯಾಗಿ ಉಳಿಕೊಳ್ಳಬೇಕು ಅಂತಾದರೆ ಅಗತ್ಯ. ಈಗ ನಾವು ಮನುಷ್ಯರು, ನಾವು ಆಹಾರ ತಿಂತೇವೆ, ಬದುಕ್ತೇವೆ, ಜೀವನ ಮಾಡ್ತೇವೆ, ಇಷ್ಟೆಲ್ಲ ಮಾಡಬೇಕು ಅಂತಾದರೆ ನಾವು ಈ ಪರಿಸರವನ್ನು ಅವಲಂಬಿಸಿಕೊಂಡೇ ಮಾಡುವಂತಹದ್ದು. ಪರಿಸರ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಪರಿಸರ ನಾವು ಇಲ್ಲದೆ ಬದುಕಿಕೊಳ್ಳಬಹುದು. ಪರಿಸರದ ಒಂದು ಅಂಗ ಮಾತ್ರ ನಾವು. ನಮಗೆ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಎಷ್ಟು ಹಕ್ಕು ಉಂಟೋ ಅಷ್ಟೇ ಹಕ್ಕು ಸಸ್ಯಗಳಿಗೂ ಜೀವಜಂತುಗಳಿಗೂ ಉಂಟು. ಆ ರೀತಿಯಲ್ಲಿ ನಾವು ಚಿಂತನೆಯನ್ನು ಇಟ್ಟುಕೊಳ್ಬೇಕು. ಹಾಗಾಗಿ ಅತ್ಯಂತ ಕಡಿಮೆ ಪರಿಸರಕ್ಕೆ ಹಾನಿ ಮಾಡಿ ಬದುಕಲಿಕ್ಕೆ ನಾವು ಕಲಿಬೇಕು. ಈಗ ನಮ್ಮ ಮುಖ್ಯವಾಗಿ ಕೃಷಿಯಲ್ಲಿ ಕೂಡ ಈ ರೀತಿಯ ಜೀವವೈವಿಧ್ಯದ ಅಗತ್ಯತೆ ಇದೆಯಾ? ಕೃಷಿಯಲ್ಲಿ ಜೀವವೈವಿಧ್ಯತೆ ಅಂತ ಹೇಳಿದರೆ ನೋಡಿ, ಪರಾಗಸ್ಪರ್ಶಕ್ಕೆ ಎಷ್ಟೋ ಜೀವಜಂತುಗಳು ಸಹಕಾರ ಮಾಡ್ತವೆ. ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಎಷ್ಟೋ ಸೂಕ್ಷ್ಮಾಣುಜೀವಿಗಳು ಸಹಾಯ ಮಾಡ್ತವೆ. ಇದು ಯಾವುದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಪರಾಗಸ್ಪರ್ಶಕ್ಕೆ ಸಹಾಯ ಮಾಡುವ ಕೀಟಗಳಿರ್ಬೋದು ಅಥವಾ ಮಣ್ಣಿನ ಒಳಗೆ ಇರುವಂತಹ ಸಹಸ್ರಾರು ಲಕ್ಷಾಂತರ ಜಾತಿಯ ಜೀವಜಂತುಗಳಿರ್ಬೋದು, ಯಾವುದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಆದರೆ ಅವು ಇಲ್ಲದೆ ನಮ್ಮ ಕೃಷಿ ಅಂತ ಹೇಳುವಂಥದ್ದು ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೃಷಿ ಅಂತ ಹೇಳಿದರೆ ಮಣ್ಣು ಅತ್ಯಂತ ಮುಖ್ಯ. ಈ ಮಣ್ಣು ಅಂತ ಹೇಳುವಂತಹದ್ದು ಒಂದು ಜಡವಸ್ತು ಅಲ್ಲ. ಇದನ್ನು ಕೃಷಿಕರು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕು. ಮಣ್ಣು ಅಂತ ಹೇಳಿದರೆ ಒಂದು ಜೀವಂತವಾದಂತಹ ಜಾಗ. ಅದು ಸಹಸ್ರಾರು ಜೀವಿಗಳು ಅದರಲ್ಲಿ ಉಂಟು. ಒಂದು ಜೀವಂತ ವಸ್ತು ಅದು ಮಣ್ಣು ಅಂತ ಹೇಳಿದರೆ. ಅಲ್ಲಿ ಬ್ಯಾಕ್ಟೀರಿಯಾಗಳು ಇರ್ಬೋದು, ವೈರಸ್ಗಳು ಇರ್ಬೋದು, ಫಂಗಸ್ಗಳು ಇರ್ಬೋದು. ಫಂಗಸ್ನಲ್ಲಿ ಎಷ್ಟೋ ಜಾತಿಯ ಫಂಗಸ್ಗಳುಂಟು, ಬ್ಯಾಕ್ಟೀರಿಯಾಗಳಲ್ಲಿ ಎಷ್ಟೋ ಜಾತಿಯ ಬ್ಯಾಕ್ಟೀರಿಯಾಗಳುಂಟು. ಆ ನಂತರ ಬೇರೆ ಬೇರೆ ರೀತಿಯ ಹುಳಗಳು ಇರ್ತದೆ, ಅರ್ಥ್ವರ್ಮ್ಸ್ಗಳು ಉಂಟು. ಹೀಗೆ ನಾವು ಲೆಕ್ಕ ಹಾಕ್ಲಿಕ್ಕೆ ಹೋದರೆ ನಮಗೆ ಸಾಧ್ಯವೇ ಇಲ್ಲ, ಲೆಕ್ಕ ಹಾಕಿ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ. ಕೋಟ್ಯಂತರ ಜಾತಿಯ ಜೀವ ಜಂತುಗಳು ಕೇವಲ ಒಂದು ಹಿಡಿಯ ಮಣ್ಣಿನಲ್ಲಿ ಇರ್ಬೋದು. ಹಾಗಾಗಿ ಈ ಮಣ್ಣು ಅಂತ ಹೇಳುವಂತಹದ್ದು ಒಂದು ಜೀವಂತ ಸ್ಟ್ರಕ್ಚರ್ ಅಂತ ನಾವು ತಿಳ್ಕೊಳ್ಬೇಕು. ಅದನ್ನ ಕೃಷಿಕರು ಮೂಲಭೂತವಾಗಿ ಅರ್ಥ ಮಾಡಿಕೊಳ್ಳದಿದ್ರೆ ಕೃಷಿ ಮುಂದೆ ಸಸ್ಟೈನ್ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನರ್ಸರಿಗೆ ಎಷ್ಟೋ ಜನ ಬರ್ತಾರೆ, ಒಳ್ಳೆ ಮೆಣಸು ಗಿಡ ನೆಡಲಿಕ್ಕೆ ನೆಡುವಾಗ ಎಂತ ಫೆರಡಾನ್ ಹಾಕ್ಬೇಕಾ ಅಂತ ಕೇಳ್ತಾರೆ. ಇದು ಫೆರಡಾನಿನ ವಿಷದ ಗಂಭೀರತೆ ಗೊತ್ತಿರುವವರಿಗೆ ಮತ್ತು ಮಣ್ಣಿನ ಜೀವಂತ ಸ್ಥಿತಿಯ ಬಗ್ಗೆ ಅರಿವಿರುವವರಿಗೆ ಹೀಗೆ ಕೇಳಿದ್ರೆ ತಲೆಗೆ ಹೊಡೆದಾಗೆ ಆಗ್ತದೆ. ನನಗೆ ತಲೆಗೆ ಹೊಡೆದಾಗ ಆಗ್ತದೆ ಅವರು ಕೇಳುವಂತಹ ಪ್ರಶ್ನೆ. ನಿಜವಾಗಿದ್ರೂ ಅಗತ್ಯವೇ ಇಲ್ಲ, ಅಂತಹ ರೋಗ ಯಾವುದೂ ಇದಕ್ಕೆ ಬರುವುದಿಲ್ಲ. ಒಂದು ವೇಳೆ ಬರ್ತಿದ್ರೂ ಅದಕ್ಕೆ ಬೇರೆ ಪರ್ಯಾಯ ವಿಧಾನಗಳುಂಟು. ಅದು ಬಿಟ್ಟು ಫೆರಡಾನ್ನಂತಹ ಬ್ರಹ್ಮರಾಕ್ಷಸನವನ್ನು ನಾವು ಉಪಯೋಗಿಸಿದರೆ ಆ ಭೂಮಿಯನ್ನು ಸಂಪೂರ್ಣ ಕೊಂದಾಗ ಆಗ್ತದೆ. ಯಾವತ್ತು ಭೂಮಿ ಸಾಯ್ತದೆ ಆವಾಗ ಕೃಷಿಗನಿಗೆ ಕೂಡ ಉಳಿದಾಳ ಇಲ್ಲ. ಹಾಗಾಗಿ ಈ ಜೀವಂತವಾದಂತಹ ಭೂಮಿಯನ್ನು ನಾವು ರಕ್ಷಿಸಿಕೊಳ್ಬೇಕು. ಭೂಮಿ ಜೀವಂತ ಆಗಿರಬೇಕು ಅಂತಾದರೆ ವೈವಿಧ್ಯಮಯವಾದಂತಹ ಪ್ರಾಣಿಗಳು ಭೂಮಿಯಲ್ಲಿ ಇರಲೇಬೇಕು. ಒಳ್ಳೆಯದು ವೆಂಕಟೇಶ್ ಭಟ್ ಅವರೇ, ನಿಮ್ಮ ಒಂದು ನರ್ಸರಿಯ ಒಂದು ಅನುಭವ ಜೊತೆಗೆ ನೀವು ಒಂದು ಜೀವಿ ವೈವಿಧ್ಯದ ಬಗ್ಗೆ ಇಟ್ಟುಕೊಂಡಂತಹ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ರಾಮಕುಂಜದ ವೆಂಕಟೇಶ ಭಟ್ ಹೊಂತಿಲ ಅವರ ನರ್ಸರಿ ಅನುಭವದ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಇದೀಗ ಕೇಳಿ ಆರೋಗ್ಯ ಮಾಹಿತಿ. ಜೀರಿಗೆ ಎಲ್ಲರ ಮನೆಯಲ್ಲೂ ಕಂಡುಬರುವ ಚಿರಪರಿಚಿತ ಸಂಬಾರ ವಸ್ತು. ಇದರ ಕಾಳುಗಳು ಸುವಾಸನೆಯಿಂದ ಕೂಡಿದ್ದು ಆಹಾರ ಪದಾರ್ಥಗಳಿಗೆ ರುಚಿ ಪರಿಮಳ ನೀಡಲು ಇದನ್ನು ಬಳಸುತ್ತಾರೆ. ಸಾರು, ಪಲ್ಯ, ಉಪ್ಪಿನಕಾಯಿ, ಮಸಾಲೆ ಪುಡಿ ಮುಂತಾದವುಗಳ ತಯಾರಿಕೆಯಲ್ಲಿ ಜೀರಿಗೆ ಇರುವುದು ಅತಿ ಅವಶ್ಯಕ. ಭಾರತದ ಎಲ್ಲ ಕಡೆ ಬೆಳೆಯುವ ಒಂದು ಪ್ರಮುಖ ವಾಣಿಜ್ಯ ಬೆಳೆ ಇದು. ಜೀರಿಗೆಯ ತವರು ಈಜಿಪ್ಟ್, ಸಿರಿಯಾ, ತುರ್ಕಿಸ್ತಾನ ಮತ್ತು ಪೂರ್ವ ಮೆಡಿಟರೇನಿಯನ್ ಪ್ರದೇಶ ಎನ್ನಲಾಗಿದೆ. 35-60 ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆಯುವ ಈ ಸಸ್ಯ 2 ವರ್ಷಕ್ಕೊಮ್ಮೆ ಫಲ ಕೊಡುವ ದ್ವಿವಾರ್ಷಿಕ ಸಸ್ಯ. ತುಂಡು ತುಂಡಾಗಿ ಕಾಣುವ ಉದ್ದನೆಯ ಎಲೆಗಳು ಕೋಶ ಪೊರೆಯಂತಹ ತಳವಾಯವನ್ನು ಹೊಂದಿದೆ. ಹೂಗಳು 8-10 ದಳಗಳನ್ನು ಹೊಂದಿದ್ದು ಛತ್ರಿಯಾಕಾರದಲ್ಲಿ ಗೊಂಚಲು ಗೊಂಚಲಾಗಿ ಕಾಣಸಿಗುತ್ತವೆ. ಜೀರಿಗೆ ಬೀಜಗಳು ಸುಮಾರು 5 ಮಿಲಿಮೀಟರ್ ಉದ್ದವಿದ್ದು ಸಾಮಾನ್ಯವಾಗಿ ಅಂಚುಗಳಲ್ಲಿ ಬಂಧಿಸಲ್ಪಟ್ಟಿರುತ್ತವೆ. ಇದು ಅಂಬೆಲಿಪೆರೆ ಎಂಬ ಸಸ್ಯ ಪ್ರಭೇದಕ್ಕೆ ಸೇರಿರುವ ಸಸ್ಯ. ಹಿಂದಿಯಲ್ಲಿ ಜೀರಾ, ಗುಜರಾತಿಯಲ್ಲಿ ಜೀರು, ಮಲಯಾಳಂನಲ್ಲಿ ಜೀರಕಂ, ಮರಾಠಿಯಲ್ಲಿ ಜೀರಿಗೆರೆ, ಸಂಸ್ಕೃತದಲ್ಲಿ ಜೀರಕ, ತಮಿಳಿನಲ್ಲಿ ಜೀರಗಂ ಎಂದು ಕರೆಯಲ್ಪಡುವ ಇದು ಅತ್ಯಂತ ಪ್ರಾಚೀನ ಸಂಬಾರ ಪದಾರ್ಥ. ಈಗ ಇದನ್ನು ಇರಾನ್, ಭಾರತ, ಮೊರೊಕ್ಕೋ, ಚೀನಾ, ರಷ್ಯಾ, ಇಂಡೋನೇಷ್ಯಾ, ಟರ್ಕಿ ಮುಂತಾದ ಪ್ರದೇಶಗಳಲ್ಲಿ ಬೆಳೆಸುತ್ತಾರೆ. ಹಸಿರು ಜೀರಿಗೆ ಎಂದು ಕರೆಯುವ ಪದಾರ್ಥವನ್ನು ಇರಾನ್ 50,000 ಟನ್ಗಳಿಗಿಂತಲೂ ಹೆಚ್ಚು ರಫ್ತು ಮಾಡುತ್ತದೆ. ಭಾರತದಲ್ಲಿ ಜೀರಿಗೆಯನ್ನು ಅಸ್ಸಾಂ, ಬಂಗಾಳ, ಕೇರಳ ಬಿಟ್ಟು ಉಳಿದೆಲ್ಲ ಪ್ರದೇಶಗಳಲ್ಲೂ ಕೂಡ ಬೆಳೆಸುವುದು ಕಂಡುಬಂದಿದೆ. ಹೆಚ್ಚಿನ ಉತ್ತರ ಭಾರತದ ಪ್ರದೇಶಗಳಾದ ಗುಜರಾತ್, ರಾಜಸ್ಥಾನ, ಪಂಜಾಬ್ ಇವುಗಳಲ್ಲಿ ಇದನ್ನು ಬೆಳೆಸುತ್ತಾರೆ. ಭಾರತ ಈಗಲೂ ಜೀರಿಗೆ ರಫ್ತು ಮಾಡುವಲ್ಲಿ ಒಂದು ಪ್ರಮುಖ ರಾಷ್ಟ್ರವಾಗಿದೆ. ಬಿಳಿ ಜೀರಿಗೆ ಮತ್ತು ಕಪ್ಪು ಜೀರಿಗೆ ಎರಡು ಅನೇಕ ಔಷಧೀಯ ಗುಣಗಳನ್ನು ಹೊಂದಿವೆ. ಇದು ಆಮಶಂಕೆಯನ್ನು ತಡೆಯುತ್ತದೆ. ಉದರವಾಯು, ಮಲಬದ್ಧತೆ ಮತ್ತು ಹೊಟ್ಟೆ ನೋವುಗಳನ್ನು ಇದು ಕಡಿಮೆಗೊಳಿಸುತ್ತದೆ. ಆಯುರ್ವೇದದಲ್ಲಿ ಜೀರಿಗೆ ಒಂದು ವಿಶೇಷ ಪಚನ ದೀಪನ ಗುಣವುಳ್ಳ ಔಷಧಿ ಎಂದು ಹೇಳಲಾಗಿದೆ. ಖಾರ ಮತ್ತು ಸಿಹಿ ಗುಣ ಹೊಂದಿರುವ ಜೀರಿಗೆ ವಿಶೇಷವಾಗಿ ಪಿತ್ತದೋಷ ನಿವಾರಕ. ದೃಷ್ಟಿಶಕ್ತಿಯನ್ನು ಇದು ಸಬಲಗೊಳಿಸುತ್ತದೆ. ವಾಂತಿ, ಅತಿಸಾರಗಳಲ್ಲಿ ಇದು ಒಂದು ಅತಿ ಪ್ರಮುಖ ಔಷಧಿಯಾಗಿದೆ. ಈ ಜೀರಿಗೆಯನ್ನು ದೇಶದ ಬೇರೆ ಬೇರೆ ಹವಾಗುಣಕ್ಕೆ ಹೊಂದಿಕೊಂಡು ಸಮೃದ್ಧವಾಗಿ ಬೆಳೆಯುವ ತಳಿಗಳ ಸಂಶೋಧನೆಯಾದರೆ ಇದು ನಮ್ಮ ಒಂದು ಮುಖ್ಯ ಬೆಳೆಯಾಗುವುದರಲ್ಲಿ ಸಂದೇಹವಿಲ್ಲ. ಆರೋಗ್ಯ ಮಾಹಿತಿ ಕೇಳಿದಿರಿ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದೀಗ ಫಯಾಜ್ ಖಾನ್ ಹಾಡಿರುವ ಶ್ರೀರಂಗ ವಿಠಲರ ಒಂದು ಭಕ್ತಿ ರಚನೆ. ಮೋಹನ ಗುಣಧಾಮ ರಾಮ ಪಾದವ ಆ ಗಜ ಭವ ಪೂಜಿತ ಗಜವರ ಭಾವಿತ ಸುಜನರ ಸೇವಿತ ತ್ರಿಜಗ ವಂದಿತ ಸುಜನರ ಸೇವಿತ ತ್ರಿಜಗ ವಂದಿತ ಸುಜನರ ಸೇವಿತ ತ್ರಿಜಗ ವಂದಿತ ಪಾದ ಶ್ರೀರಾಮ ನಿನ್ನ ಶ್ರೀರಂಗ ವಿಠಲರ ಭಕ್ತಿ ರಚನೆಯನ್ನು ಕೇಳಿದಿರಿ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 52,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 36,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 28,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 8,500 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000 26,000 ರೂಪಾಯಿಗಳು, ಎರಡನೇ ವರ್ಗ 1,000 30,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350-5,300 ರೂಪಾಯಿಗಳು, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 3,500-4,100 ರೂಪಾಯಿಗಳು, ಐಆರ್ 8 ಕ್ವಿಂಟಾಲಿಗೆ 3,450-4,250 ರೂಪಾಯಿಗಳು,